23ನೇ ಶ್ಲೋಕ. ಭೂತತೋ ಭೂತತೋ ವಾಪಿ ಸೃಜ್ಯಮಾನೇ ಸಮಾಶ್ರುತಿಃ ನಿಶ್ಚಿತಂ ಯುಕ್ತಿಯುಕ್ತಂ ಚ ಯತ್ತದ್ಭವತಿ ನೇತರತ್. ಸೃಷ್ಟಿಯು ಆಗಿದೆ, ಸೃಷ್ಟಿಯ ಹುಟ್ಟು ಆಗಿದೆ, ಸೃಷ್ಟಿಯ ಹುಟ್ಟು ಆಗಿಲ್ಲ ಅನ್ನೋರು ಎರಡು ಗುಂಪು. ಶ್ರುತಿಗಳು ಸೃಷ್ಟಿಯ ವಿಚಾರವನ್ನು ಹೇಳ್ತಾವೆ, ಅವಕ್ಕೆ ಸೃಷ್ಟಿ ಶ್ರುತಿಗಳು ಅಂತ ಕರೀತಾರೆ. ಶ್ರುತಿಗಳ ಆ ಭಾಗದಲ್ಲಿ ವಿಷಯ ಸೃಷ್ಟಿ. ಸೊ 22ನೇ ಶ್ಲೋಕದವರೆಗೂ ಯಾರು ಜಾತಿವಾದ ಜಾತಬ್ರಹ್ಮ ಅಂತ ಅಂದುಕೊಂಡಿದ್ದಾರೋ ಅವರಲ್ಲಿ ಏನೇನು ದೋಷಗಳಿವೆ ಅನ್ನೋದನ್ನು ಹೇಳಾಯಿತು. ಒಂದ್ಸಲ ಜಾತ ಅಂತ ನೀವು ಅಂದ್ಬಿಟ್ಟಿದ್ದಾದ್ರೆ ಆವಾಗ ಅದಕ್ಕೆ ಸಾವು ಅನ್ನೋಂಥದ್ದು ನಿಶ್ಚಿತ. ಆದರೂ ಜಾತ ಅದು ಎಲ್ಲಿಂದ ಹುಟ್ಟುಕೊಂಡು ಅಂತ ಕೇಳಿದಾಗ ಅಜಾತ ಬ್ರಹ್ಮನಿಂದ ಹುಟ್ಟುಕೊಂಡು ಅಂತ ಹೇಳಿದ್ರಿ. ಅಜಾತ ಬ್ರಹ್ಮ ಅಂತಂದ್ರೆ ಮೂರು ಕಾಲದಲ್ಲಿ ಸತತವಾಗಿ ಇದ್ದವನೇ ಬ್ರಹ್ಮ. ಅವನಿಂದ ಹುಟ್ಟಿದಂತಹ ಈ ಸೃಷ್ಟಿ ಇದು ಅಜಾತವೇ ಆಗಿರಬೇಕು. ಅದು ಇದು ಅಜಾತ ಅಲ್ಲ, ಇದು ಜಾತ ಅಂತ ಹೇಳ್ತೀರಿ. ಇದು ನಾಶವಾಗ್ತದೆ ಅರ್ಥ, ಅದು ಕೂಡ ನಾಶವಾಗ್ತದೆ. ಇದು ಯಾವಾಗ ನಾಶವಾಗ್ತದೆ ಹಾಗೆ ಅದರಂತೆ ಅದು ಕೂಡ ನಾಶವಾಗ್ತದೆ. ಮರ್ತ್ಯತಾಂ ಕಥಂ ಏಷ್ಯತಿ, ಮರ್ತ್ಯತಾಂ ಏಷ್ಯತಿ ಚೇತ್, ಆ ಆತ್ಮನು ಕೂಡ ಅಜಾತ ಆತ್ಮನು ಕೂಡ ಅವನು ಕೂಡ ಸಾಯ್ತಾನೆ ಅಂತಾಗ್ತದೆ. ಇದು ವಿರುದ್ಧ ಸ್ವಭಾವ ಆಗ್ತದೆ. ಈ ವಿರುದ್ಧ ಸ್ವಭಾವದಿಂದ ಸ್ವಭಾವ ವೈಪರೀತ್ಯಂ ಏಷ್ಯತಿ, ಏನುಂಟಾಗ್ತದೆ? ಸ್ವಭಾವ ವೈಪರೀತ್ಯಂ, ವಿರೋಧಾಭಾಸ. ಏಕೆಂದರೆ ಲಾಜಿಕ್ ಹೇಳ್ತದೆ, ಅಮೃತಂ ಮರ್ತ್ಯಂ ನ ಭವತಿ, ಮರ್ತ್ಯಂ ಅಮೃತಂ ನ ಭವತಿ. ಯಾವುದು ಅಮೃತವಾಗಿದೆಯೋ ಅದು ನಾಶವಾಗೋದಿಲ್ಲ, ಯಾವುದು ನಾಶವಾಗ್ತದೋ ಅದು ಅಮೃತವಾಗಿ ಸಾಧ್ಯವಿಲ್ಲ. ಆದರೂ ನೀವು ಈ ಸೃಷ್ಟಿಗೆ ಒಬ್ಬ ಬ್ರಹ್ಮನಿದ್ದಾನೆ, ಇದು ಆಗಿದ ಸೃಷ್ಟಿ ಮತ್ತು ಇದಕ್ಕೂ ಬ್ರಹ್ಮನಿದ್ದಾನೆ ಅಂತ ಹೇಳಿದ್ದಾದ್ರೆ ನೀವು ಬ್ರಹ್ಮ, ನೀವು ಅಂದ್ಕೊಂಡ ಬ್ರಹ್ಮ ಕೃತಕ ಬ್ರಹ್ಮ. ಸೃಷ್ಟಿಯೂ ಇದೆ, ಸೃಷ್ಟಿಕರ್ತ, ಸೃಷ್ಟಿಗೆ ಮೂಲ ಬ್ರಹ್ಮ ಅಂತ ನೀವು ಅಪ್ರತ್ಯಕ್ಷವಾಗಿ ಒಪ್ಪಿಕೊಂಡಂತಾಗ್ತದೆ. ಆ ಬ್ರಹ್ಮ ಕೃತಕೇನ ಅಮೃತ, ಒಂದು ವೇಳೆ ಕೃತಕವಾಗಿತ್ತು ಅಂದರೆ ಕಥಂ ಸ್ಥಾಸ್ಯತಿ ನಿಶ್ಚಲ, ಹೇಗೆ ತಾನೇ ಅದು ಸ್ಥಿರವಾಗಿರಲಿಕ್ಕೆ ಸಾಧ್ಯ? ಈ ಪ್ರಕಾರ ಸೃಷ್ಟಿಶ್ರುತಿಯ ಇನ್ನು ಈ ಸೃಷ್ಟಿಶ್ರುತಿಗಳು ಅಜಾತಿವಾದದಲ್ಲಿ ಏನು ಮಾತಾಡ್ತವೆ? ಈವರೆಗಿನ ಮಾತಾಡಿದ್ದು ಯಾವುದು? ಜಾತಿವಾದ. ಇನ್ನು ಮುಂದೇನು ಒಂದು ಎರಡು ಶ್ಲೋಕ ಬರ್ತವೆ, ಇವು ಯಾವುವು? ಅಜಾತಿವಾದ. ಅಜಾತಿವಾದದಲ್ಲಿ ಸೃಷ್ಟಿಯ ಶ್ರುತಿಗಳು ಏನು ಹೇಳ್ತವೆ? ನಾನು ಅಜಾತವಾದಿನಃ ಸೃಷ್ಟಿ ಪ್ರತಿಪಾದಿಕಾಃ ಶ್ರುತಿಃ ನ ಸಂಗಚ್ಛತೆ. ಪ್ರಮಾಣವು ಹೊಂದಿ ಬರುವುದಿಲ್ಲ, ನ ಸಂಗಚ್ಛತೆ. ಶ್ರುತಿಗಳು ನ ಸಂಗಚ್ಛತೆ, ಪ್ರಮಾಣಗಳು ಹೊಂದಿ ಬರುವುದಿಲ್ಲ. ಒಂದು ಪ್ರಮಾಣ ಹೇಳುತ್ತದೆ, ಸೃಷ್ಟೇ ಪ್ರಾಕ್ ಏಕಂ ಅದ್ವಿತೀಯಂ ಬ್ರಹ್ಮ ಅಸ್ತಿ. ಇನ್ನೊಂದು ಶ್ರುತಿ ಹೇಳ್ತದೆ, ಆಕಾಶ ಜಾಯತೆ. ಎರಡು ಶ್ರುತಿಗಳೇ, ಏನು ಇಲ್ಲ ಅಂತ ಒಂದು ಹೇಳ್ತದೆ ಬ್ರಹ್ಮನನ್ನು ಹೊರತುಪಡಿಸಿ, ಇನ್ನೊಂದು ಹೇಳ್ತದೆ ಸೃಷ್ಟಿ ಆಗಿದೆ ಅಂತ ಹೇಳ್ತದೆ. ಪ್ರಮಾಣವು ಹೊಂದಿ ಬರುವುದಿಲ್ಲ. ಎರಡೆರಡು ಥರ ಪ್ರಮಾಣ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಜಾತಿವಾದಿನ ಸೃಷ್ಟಿ ಪ್ರತಿಪಾದಿಕಾ ಶ್ರುತಿ ನ ಸಂಗಚ್ಛತೆ. ಶ್ರುತಿಯು ಹೊಂದಿ ಬರುವುದಿಲ್ಲ. ಯಾವ ಶ್ರುತಿ? ಸೃಷ್ಟಿಯ ವಿಚಾರವಾದ ಶ್ರುತಿಗಳು ಹೊಂದಿಕೆ ಆಗ್ತಾ ಇಲ್ಲ. ನಾವು ಶ್ರುತಿಗಳ ಹೇಳಿಕೆಗಳು ತಪ್ಪಿವೆ ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅಲ್ಲಿ ಹೊಂದಿಕೆ ಆಗ್ತಾ ಇಲ್ಲ. ಏನು ಹೊಂದಿಕೆ ಆಗ್ತಾ ಇಲ್ಲಪ್ಪ ನಿಮಗೆ? ಒಂದು ಕಡೆ ಸೃಷ್ಟಿಯ ವಿಚಾರವನ್ನು ಹೇಳುತ್ತದೆ ಪ್ರಮಾಣ, ಅದೇ ವಿಷಯ ಅದೇ ಪ್ರಮಾಣ ಇನ್ನೊಂದು ಕಡೆಗೆ ಬ್ರಹ್ಮನು ಅಜಾತ, ಸೃಷ್ಟಿ ಆಗೇ ಇಲ್ಲ ಅಂತ ಹೇಳ್ತದೆ. ಇವು ಎರಡೂ ಪ್ರಮಾಣಗಳು ಒಂದಕ್ಕೊಂದು ಏನಾಗ್ತವೆ? ವಿರೋಧ ಮಾಡ್ತವೆ. ಅದು ನನಗಿರೋ ಸಂದೇಹ. ಬಾಢಂ ಭಾಷ್ಯ, ಸಾತು ಅನ್ಯಪರ ಉಪಾಯ ಸೋವತಾರಾಯ ಇತಿ ಅವೋಚಾಮ. ಬಾಢಂ, ಹೌದಪ್ಪ, ವಿದ್ಯತೆ ಶ್ರುತಿ ಪ್ರತಿಪಾದಿಕಾಃ ಶ್ರುತಿ. ಸೃಷ್ಟಿಯ ವಿಚಾರವನ್ನು ಪ್ರಸಿದ್ಧಪಡಿಸುವಂತಹ ಕೆಲವು ಪ್ರಮಾಣಗಳು ಇವೆ. ನಾವೇನು ವಿರೋಧ ಮಾಡ್ತಾ ಇಲ್ಲ. ನಾವು ವಿರೋಧ ಮಾಡಿದರೆ ನೀವು ನಮಗೆ ಚಾರ್ಜ್ ಮಾಡಬೇಕು, ಅವೈದಿಕರು ಅಂತ ಕರೀರಿ, ಅಶ್ರದ್ಧೇಯ ಅಂತ ಕರೀರಿ, ನೀವು ಚಾರ್ಜ್ ಮಾಡಿರಿ. ಆದರೆ ನಾವು ಶ್ರುತಿಗಳನ್ನು ವಿರೋಧ ಮಾಡ್ತಾನೇ ಇಲ್ಲ. ಆದರೆ ಸೃಷ್ಟಿ ಪ್ರತಿಪಾದಿಕಾಃ ಶ್ರುತಿ ನ ಸಂಗಚ್ಛತೆ, ಅವು ಹೊಂದಿ ಬರುವುದಿಲ್ಲ. ಅವು ಒಂದಕ್ಕೊಂದು ಏನಾಗುವುದಿಲ್ಲ, ರಿಕನ್ಸೈಲ್ ಆಗೋದಿಲ್ಲ, ಹೊಂದಿ ಬರುವುದಿಲ್ಲ, ಲಾಜಿಕಲಿ ಕನೆಕ್ಟ್ ಆಗ್ತಾ ಇಲ್ಲ. ಹಸು ಕರು ಹಾಕಿದೆ, ಲಾಜಿಕಲಿ ಕನೆಕ್ಟೆಡ್, ಹೌದಲ್ಲ? ಆಯ್ತು, ಹಸು ಎರಡು ಕರು ಹಾಕಿದೆ, ದೆನ್ ಆಲ್ಸೋ ಲಾಜಿಕಲಿ ಕನೆಕ್ಟೆಡ್. ವಾಹ್, ಬಂಜೆ ಪುತ್ರಿಗೆ ಮಗ ಆಗಿದ್ದಾನೆ, ಹೇಗೆ ಕನೆಕ್ಟ್ ಮಾಡೋದನ್ನ? ಇವನು ಯಾರ ಮಗ? ಅವನು ಇದ್ದವನು, ಅವನು ಯಾರ ಮಗ? ಬಂಜೆ ಪುತ್ರನ ಮಗ. ಹೇಗೆ ಕನೆಕ್ಟ್ ಮಾಡೋದನ್ನ ಹೇಳ್ರಿ. ಮತ್ತೆ ಹೆಂಗ್ ಕನೆಕ್ಟ್ ಮಾಡೋದು? ನೀವು ಮಾತಾಡುವ ಮಾತುಗಳು ಹಂಗೆ ಪರಸ್ಪರ ವಿರುದ್ಧವಾದ ಮಾತುಗಳನ್ನ ಮಾತಾಡ್ತೀರಿ, ನಾವು ಹೇಗಿದನ್ನು ಅರ್ಥ ಮಾಡ್ಕೋಬೇಕು? ಬಾಡಮ್, ಆಯ್ತಪ್ಪ ನೀ ಹೇಳೋ ಸರಿ. ಶ್ರುತಿಯಲ್ಲಿ ಕೆಲವು ವಾಕ್ಯಗಳು ಈ ಪ್ರಕಾರವಾಗಿ ಮಾತಾಡ್ತೇವೆ, ನಾವು ಇಲ್ಲ ಅಂತ ನಾವು ಹೇಳೋದಿಲ್ಲ. ಆದರೆ ಸಾತು ಅನ್ಯಪರ, ಬೇರೆ ಪರ, ಅನ್ಯಪರ ಅನ್ಯಪರ, ಬೇರೇನೆ ವಿವಕ್ಷ ಇಟ್ಟುಕೊಂಡಿವೆ. ಬೇರೇನೆ ವಿವಕ್ಷ, ಹಾ ಬೇರೆ ಬೇರೆ ವಿವಕ್ಷ ಇಟ್ಕೊಳಕ್ ಯಾಕೆ ಹೋಯ್ತು? ಕಾಟಕೋಪನಿಷತ್ನಲ್ಲಿ ಹೇಳದಂತೆ ಉಪಾಯ ಸಹ ಅವತಾರಾಯ ಇತಿ ಅವೋಚಾಮ. ಅದು ಏನ್ ಮಾಡ್ತದೆ, ಹೀಗೆ ಹೇಳ್ತಾ ಹೇಳ್ತಾ ಹೇಳ್ತಾ ನಿನಗೆ ತಂದು ಬ್ರಹ್ಮನಲ್ಲಿ ನಿಲ್ಲಿಸಲಿಕ್ಕೆ ಉಪಾಯಗಳೆಲ್ಲ ಇವು. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ನೀ ಬದರಿಕೇದಾರಿಗೆ ಹೋದ್ರೆ ಗೊತ್ತಾಗ್ತದೆ, 14 ಕಿಲೋಮೀಟರ್ ನಡಿಬೇಕಲ್ಲಿ. 14 ಕಿಲೋಮೀಟರ್ ಕೇದಾರ್ಗೆ 14 ಕಿಲೋಮೀಟರ್ ನಡಿಬೇಕು. ಅದು ಹಿಂಗೆ ಕಾಯಂ ಹಿಂಗೆ 14 ಕಿಲೋಮೀಟರ್ ಹಿಂಗೆ ಹಿಂಗೆ ಹಿಂಗೆ ಇಲ್ಲ ಹಿಂಗೆ ಒಂದೇ ಸ್ಲೋಪ್. ಏಪ್ಪ ನನ್ ನೆನೆಸ್ಕೊಂಡ್ರೆ ಮೈ ಮುಳು ಬರ್ತದೆ. ಆಗಿರ್ಬಹುದು, ಆಗಿರ್ಲಿಕ್ಕೆಲ್ಲ ಏನಿದ್ರೆ ಸಹ ಯಾರಿಗೂ ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಅದು ಏರಿ ಏರಿ ಏರಿ ಏರಿ ಏರ್ತಾನೆ ಏರ್ಬೇಕು, ಹಂಗೆ ಏರ್ತಾನೆ ಹೋಗ್ಬೇಕು. ಏನಿವೆ ಅಲ್ಲಿ ಹೋಗುವಾಗ ಜನ ಬರ್ತಿರ್ತಾರೆ, ಕಿತನಾ ದೂರ ಹೇ ಕೇದಾರ್, ಅರೆ ಆಗಯ್ಯ ಓ ಸಾಮ್ನೆ ದಿಗ್ತಾ ಏನಾ ಉದರ್ ಥೋಡ ಮೋಡ್ಲೋ ಉತ್ತೋ ಆಗ್ಯ ಅಲ್ಲಿ ಹೋಗ್ರಿ, ಅಲ್ಲಿ ಮತ್ತೆ ಕೇಳ್ರಿ, ಬಸ್ ಇದ್ದಾಸ ದೂರ ಹೇ ಆಗ್ಯ ಆಗ್ಯ ಅಂಬಿ ಆದ ಹಂಗೆ. ಇವು ಸೃಷ್ಟಿಯ ವಾಕ್ಯಗಳನ್ನು ಹೇಳಿ ನಿಧಾನಾಗಿ ನಿಧಾನಾಗಿ ಮೆಲ್ಲಿಗೆ ಮೆಲ್ಲಿಗೆ ಕರ್ಕೊಂಡು ಬಂದು ಎನ್ನಿಲ್ಲಿಸ್ತಾವೆ, ಆಗಯ ಕೇದಾರ ಆಗಯ. ಅಮೇಝಿಂಗ್. ಅಲ್ಲಿ ಹೋದ ಮೇಲೆ ನೀವು ಎಲ್ಲ ಮರೆತು ಬಿಡ್ತೀರಿ. ನಾ ಕೇದಾರನೂ ನೋಡಲಿಲ್ಲ, ನಾ ಹೋದದ್ದು ನೆನಪಿಲ್ಲ, ಕುದುರೆಯಿಂದ ಕೆಳ ಬಿದ್ದೆ, ಇಳಿಲಿಕ್ಕೆ ಸೈದು ಬರ್ತಿದ್ದಿಲ್ಲ, ಯಾರೋ ಹೆಲ್ಪ್ ಮಾಡಿದ್ರು ಕಟ್ಟೆ ಮೇಲೆ ಕುತ್ಕೊಂಡೆ. ಇವರೆಲ್ಲ ಒಂದು ರೌಂಡ್ ಹೋಗಿ ಎಲ್ಲ ಮಾಡಿ ಬಂದರು, ಬಂದು ಪ್ರದಕ್ಷಿಣೆ ಹಾಕಿ ಬಂದರು. ರೌಂಡ್ ಅಂದ್ರೆ ಇದು ಇಷ್ಟ ದೇವಸ್ಥಾನ ಇದೆ, ಪ್ರದಕ್ಷಿಣೆ ಹಾಕಿ ಬಂದರು. ಹೋಗೋಣ ಅಂದ್ರು ನಡ್ರು ಹೋಗೋಣ, ನಾ ಹಿಂಗೆ ಹೋಗಲಿ ಎಲ್ಲ ಕೇಳ್ತಾರೆ. ಲಘು ಬರ್ತದೆ ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಾರೆ ಜನ, ನನಗೆ ಅಲ್ಲೇ ಕೇದಾರ. ಏನು ಅನ್ನಿಸ್ಲಿಲ್ಲ, ಈಗೂ ಏನು ಅನ್ನಿಸೋದಿಲ್ಲ. ಉಪಾಯ ಸಹ ಅವತಾರ ಇತಿ ಅವೋಚ ಮೊದಲೇ ಹೇಳಿದೇವಲ್ಪ. ಆದರೂ ಕೂಡ ಇದಾನೀ ಉಕ್ತೇ ಅಪಿ ಪರಿಹಾರೇ ಪುನಃ ಚೋದ್ಯ ಪರಿಹಾರವು ವಿವಕ್ಷಿತಾರ್ಥಂ ಪ್ರತಿ ಸೃಷ್ಟಿ ಶ್ರುತಿ ಅಕ್ಷರಾಣಾಂ ಅನುಲೋಮ್ಯ ವಿರೋಧ ಶಂಕಾ ಮಾತ್ರ ಪರಿಹಾರಾರ್ಥೌ. ಸೃಷ್ಟಿಯ ಈ ವಾಕ್ಯಗಳು ಈ ಶಬ್ದಗಳು ಇವು ವಾಸ್ತವಿಕವಾಗಿ ವಿರೋಧ ಇಲ್ಲ. ಪರಿಹಾರೇ ಪುನಃ ಚೋದ್ಯ ಪರಿಹಾರವು, ಈ ಮುಂಚಿತವಾಗಿ ನಾವು ಪರಿಹಾರವನ್ನು ಹೇಳಿದ್ದರೂ ಕೂಡ ಮತ್ತೆ ನೀವು ಆಕ್ಷೇಪಣೆಗಳನ್ನು ಎತ್ತಿಕೊಂಡಿದ್ದರಿಂದಾಗಿ ಪುನಃ ಪರಿಹಾರವನ್ನು ನಾವು ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ಲ ಈಗ. ಪರಿಹಾರೇ ಪುನಃ ಚೋದ್ಯ ಪರಿಹಾರವು, ಮೊದಲು ಹೇಗೆ ನೀ ಶಬ್ದಶಃ ಅರ್ಥ ಮಾಡಿಕೊಂಡಿಯೋ ಗೊತ್ತಿಲ್ಲ, ಆದ್ರೆ ಈಗ ವಿವಕ್ಷಿತ ಅರ್ಥಂ ಪ್ರತಿ ಶ್ರುತಿಗಳ ಹಿಂದೆ ಏನು ವಿವಕ್ಷ, ಶ್ರುತಿಗಳ ಹಿಂದೆ ವಿವಕ್ಷ ಏನು ಅನ್ನುವುದನ್ನ ಸ್ಪಷ್ಟಪಡಿಸಲಿಕ್ಕಾಗಿ ಸೃಷ್ಟಿ ಶ್ರುತಿಗಳ ವಿಚಾರವಾಗಿ ಅಕ್ಷರ ಅಕ್ಷರ ಶಬ್ದ ಶಬ್ದ ವಾಕ್ಯ ವಾಕ್ಯ ಇವು ಅವಿರೋಧವಾಗಿವೆ ನಿನ್ನಲ್ಲಿ ವಿರೋಧ ಅನ್ನೋದೇನು ಬುದ್ಧಿ ಬಂದಿದೆ ಅದನ್ನು ಪರಿಹರಿಸ್ತೇವೆ. ವಾಸ್ತವಿಕವಾಗಿವು ಅವಿರೋಧವಾಗಿವೆ, ಅದು ನಿನ್ನಲ್ಲಿ ಏನಾಗಿದೆ ವಿರೋಧ. ಸೃಷ್ಟಿಯ ಶ್ರುತಿಗಳಲ್ಲಿ ನಿನಗೆ ವಿರೋಧ ಬಂದ್ಬಿಟ್ಟಿದೆ. ಜಾತಿ ಬ್ರಹ್ಮ ಜಾತಿ ಅಜಾತಿ ಬ್ರಹ್ಮ ಆ ವಿಷಯ ಬಿಟ್ಬಿಡೋಣ, ಅದು ಸೃಷ್ಟಿಯ ವಿಚಾರವಾಗಿ ನಿನಗೆ ವಿರೋಧ ಬಂದಿದೆ. ಇದನ್ನು ಪರಿಹರಿಸಬೇಕು ಅಂಥೇಳಿ ಈ ಮುಂದಿನ ಭಾಗವನ್ನು ತೊಗೊಂಡಿದ್ವಿ. ಶಂಕಾ ಮಾತ್ರ ಪರಿಹಾರಾರ್ಥವು, ಶಂಕಾ ಮಾತ್ರ ಪರಿಹಾರಾರ್ಥವು ಹೇಳ್ತಾರೆ ನೋಡಿ. ಈಗ ಭೂತತೋ ಭೂತತೋ ವಾಪಿ ಭೂತತೋ ಭೂತತೋ ವಾಪಿ ಸೃಜ್ಯಮಾನೇ ಸಮಾಶ್ರುತಿ ಸೃಜ್ಯಮಾನೇ ಸಮಾಶ್ರುತಿ ನಿಶ್ಚಿತಂ ಯುಕ್ತಿಯುಕ್ತಂ ಚ ನಿಶ್ಚಿತಂ ಯುಕ್ತಿಯುಕ್ತಂ ಚ ಯತ್ತದ್ ಭವತಿ ನೇತರತ್ ಭವತಿ ನೇತರತ್ ಭೂತತೋ ಭೂತತೋ ವಾಪಿ ಭೂತತೋ ಭೂತತೋ ವಾಪಿ ಸೃಜ್ಯಮಾನೇ ಸಮಾಶ್ರುತಿ ಸೃಜ್ಯಮಾನೇ ಸಮಾಶ್ರುತಿ ನಿಶ್ಚಿತಂ ಯುಕ್ತಿಯುಕ್ತಂ ಚ ನಿಶ್ಚಿತಂ ಯುಕ್ತಿಯುಕ್ತಂ ಚ ಯತ್ತದ್ ಭವತಿ ನೇತರತ್ ಮೊದಲನೇ ಭಾಗದಲ್ಲಿ ಹೇಳ್ತಾರೆ ಸೃಷ್ಟಿಯು ಏನು ಅಂದ್ರೆ ಭೂತ ಅಭೂತ ಪರವಾಗಿದೆ. ಸೃಷ್ಟಿ ಇಸ್ ಎ ಮಿಕ್ಸ್ಚರ್ ಆಫ್ ಭೂತ ಅಂಡ್ ಅಭೂತ. ಆಕಾಶಾದಿಗಳು ಭೂತ, ಗೊತ್ತಾಯ್ತೇನಪ್ಪ, ಆಕಾಶಾದಿಗಳು ಭೂತ. ಇನ್ನು ಅಭೂತ ಅಂತಂದ್ರೆ ಆಗೋಯ್ತು, ಅದೆಲ್ಲ ಭೂತಗಳು ಬಂದ್ಬಿಡ್ತದೆ, ಭೂತಗಳು ಬಂದ್ಬಿಡ್ತದೆ. ಅಭೂತ ಅಂತಂದ್ರೆ ಯಾವುದು ಮಾಯಾ ಮಾತ್ರವಾಗಿದೆಯೋ ಅದು ಅಭೂತ. ಭೂತ ಅಂದ್ರೇನು, ಯಾವುದು ಅಥೆಂಟಿಕಲಿ ಹೇಳಲ್ಪಟ್ಟಿದೆ ತನ್ಮಾತ್ರಾದಿಗಳು, ಗೊತ್ತಾಯ್ತಾ, ಪಂಚೀಕರಣ ಸಹಿತವಾಗಿ ಅವೆಲ್ಲ ಭೂತ. ಈ ಶರೀರ ಭೂತ ಶರೀರ, ಉಪಾಧಿಗಳೆಲ್ಲ ಭೂತ. ಆದರೆ ನಾಯಿಗೆ ಮರಿ ಹುಟ್ಟುತ್ತದೆ ಅದು ಭೂತ ಅಲ್ಲ, ಅಭೂತ. ಅರ್ಥ ಆಯ್ತಾ? ಯಾಕೆ ಅಭೂತ, ಇದು ಯಾಕೆ ಭೂತ? ಡೈರೆಕ್ಟ್ಲಿ ಈಶ್ವರ ಇಸ್ ಅವೈಲಬಲ್ ಸೃಷ್ಟಿಗೆ. ಪ್ರತ್ಯಕ್ಷವಾಗಿ ಭಗವಂತನಿಂದ ಇದು ಸೃಷ್ಟಿತವಾಗಿದೆ ಅನ್ನೋದು ಸ್ಪಷ್ಟವಾಗ್ತದೆ. ಯಾಕಂದ್ರೆ ತನ್ಮಾತ್ರಗಳು ಅವ್ಯಕ್ತವಾಗಿದ್ದು, ಆ ಅವ್ಯಕ್ತವಾಗಿದ್ದಂತಹ ತನ್ಮಾತ್ರಗಳು ಈಶ್ವರ ಅನುಗ್ರಹದಿಂದ ಯಾವಾಗ ತಪಸ್ಸು ಮಾಡಿದ, ನಾನು ಅನೇಕ ಆಗಬೇಕು ಅಂತ ತಪಸ್ಸು ಮಾಡಿದ, ಆವಾಗ ಇವು ತನ್ಮಾತ್ರೆಗಳು ಎರಡು ಆಗಬೇಕು ಅಂತ ಅನಿಸಿಕೆಯನ್ನು ಹೊಂದಿದವು. ಆಮೇಲೆ ಎರಡು ಆದ ನಂತರ ಒಂದರಲ್ಲಿ ನಾಲ್ಕು ಭಾಗವಾದವು. ಆ ನಾಲ್ಕು ಭಾಗಗಳು ಒಂದೊಂದರಲ್ಲಿ ಹಂಚಿಕೊಂಡು ಪಂಚಮಹಾಭೂತಗಳು ಪಂಚೀಕರಣ ಕಂಪ್ಲೀಟ್ ಆಯಿತು. ಇದಷ್ಟು ಭೂತ. ಆಮೇಲೆ ಅದರಿಂದ ಪೃಥ್ವಿ, ಪೃಥ್ವಿಯಿಂದ ವನಸ್ಪತಿ, ವನಸ್ಪತಿಯಿಂದ ಅನ್ನ, ಎಷ್ಟು ಏನಿದು ಭೂತ. ಆಮೇಲೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಇದ್ದಾನೆ, ಪ್ರತ್ಯಕ್ಷವಾಗಿ ಈಶ್ವರ ಎಲ್ಲೂ ಕಂಡುಬರುವುದಿಲ್ಲ. ಕ್ರಿಯೆ ಪ್ರಾರಂಭ ಆಗ್ಬಿಡ್ತು. ಏನು ಕ್ರಿಯೆ? ಜನ್ಮ ಮರಣ, ಜನ್ಮ ಮರಣ, ಜನ್ಮ ಮರಣ ಕ್ರಿಯೆ ಪ್ರಾರಂಭ ಆಗ್ಬಿಡ್ತು. ಇಲ್ಲೆಲ್ಲೂ ಈಶ್ವರ ಪ್ರತ್ಯಕ್ಷವಾಗಿ ಲಭ್ಯ ಇಲ್ಲ. ಸೊ ಇದನ್ನು ಅಭೂತ ಅಂತ ಕರೆದ್ರು. ಮಾಯಯ ಭೂತ ಅಭೂತತಃ ವಾಪಿ ಸೃಜ್ಯಮಾನೆ. ಇಷ್ಟು ಆದಾಗ್ಯೂ ಕೂಡ ಈ ಎರಡಕ್ಕೂ ಶ್ರುತಿ ಮಾತ್ರ ಕಾಯಂ. ಶ್ರುತಿ ಎರಡಕ್ಕೂ ಕಾಯಂ, ಅದು ಬದಲಾಗುವುದಿಲ್ಲ. ಸುಮ್ಮನೆ ವ್ಯವಹಾರಕ್ಕೆ ಎರಡು ಭಾಗವಾಗಿ ನೋಡಿದ್ದೀವಿ, ಭೂತ ಅಭೂತ. ಆದರೆ ಭೂತ ಅಭೂತಗಳೆರಡೂ ವಿಚಾರವಾಗಿ ಸೃಷ್ಟಿ ಮಾತ್ರ ಏನು ಹೇಳಬೇಕು, ಒಂದೇ ಥರ ಹೇಳ್ತದೆ. ಭೂತ ಭೂತೋ ವಾಪಿ ಸೃಜ್ಯಮಾನೆ ಸಮಾಶ್ರುತಿ ನಿಶ್ಚಿತಂ ಯುಕ್ತಿಯುಕ್ತಂ ಚ ಯತ್ತದ್ಭವತಿ ನೇತರತ. ಇನ್ನು ನಿಶ್ಚಿತವಾಗಿಯೂ ಯುಕ್ತಿ ಸಮ್ಮತವಾಗಿಯೂ ಯಾವುದಿದೆಯೋ ಅದು ಮಾತ್ರ ಸತ್ಯವೆಂದು ಸಿದ್ಧವಾಗ್ತದೆ ವಿನಃ ಉಳಿದದ್ದು ಯಾವುದು ಸತ್ಯವೆಂದು ಸಿದ್ಧ ಆಗೋದಿಲ್ಲ. ನಿಶ್ಚಿತವಾಗಿಯೂ ನಿಶ್ಚಿತಂ ಯುಕ್ತಿ ಸಹಿತವಾಗಿ ಯುಕ್ತಿಯುಕ್ತಂ ಯಾವುದು ಲಭ್ಯ ಇದೆಯೋ ಅದು ಮಾತ್ರ ಸತ್ಯವೆಂದು ಸಿದ್ಧವಾಗುತ್ತದೆ, ಹೊರತು ಉಳಿದದ್ದು ಯಾವುದು ಸತ್ಯವೆಂದು ಸಿದ್ಧವಾಗುವುದಿಲ್ಲ. 170 ಭಾಷ್ಯ. ಭೂತತಃ ಪರಮಾರ್ಥತಃ ಸೃಜ್ಯಮಾನೆ ವಸ್ತುನಿ ಅಭೂತತಃ ಮಾಯಯಾ ಮಾಯಾವಿನಾ ಇವ ಸೃಜ್ಯಮಾನೆ ವಸ್ತುನಿ ಸಮಾತುಲ್ಯ ಸೃಷ್ಟಿ ಶ್ರುತಿ. ಪಾರಮಾರ್ಥಿಕವಾಗಿ ಏನು ಭೂತ ಉಂಟಾಗಿದೆ ಅಂತ ಹೇಳ್ತೀವಿ, ಅದನ್ನು ಮುಖ್ಯಾರ್ಥದಲ್ಲಿ ತಗೋಬೇಕು. ಯಾವುದನ್ನು ನಾವು ಅಭೂತ ಅಂತ ಹೇಳೋರಿದ್ದೀವಿ ಅದನ್ನು ಗೌಣಾರ್ಥದಲ್ಲಿ ತಗೋಬೇಕು. ಈಗ ಗೊತ್ತಾಯ್ತಾ? ಭೂತತಃ ಪರಮಾರ್ಥತಃ ಸೃಜ್ಯಮಾನೆ ವಸ್ತುನಿ, ಪಾರಮಾರ್ಥಿಕವಾಗಿ ಸೃಷ್ಟಿತವಾದ ವಸ್ತು. ಅಭೂತತಃ ಅದು ಭೂತ. ಇನ್ನು ಅಭೂತ ಅಂದ್ರೇನು? ಅಭೂತತಃ ಮಾಯಯಾವ ಮಾಯಾವಿನ ಇವ ಸೃಜ್ಯಮಾನೆ. ಮಾಯಾವಿನ ಇವ ಸೃಜ್ಯಮಾನೆ. ಮಾಯಾವಿಯು ಹೇಗೆ ಸೃಷ್ಟಿಸ್ತಾನೋ ವಸ್ತುನಿ ಸಮಾತುಲ್ಯ ಸೃಷ್ಟಿ ಶ್ರುತಿ. ಸೊ ಒಂದು ಮಾಯೆಯಂತೆ ಸೃಷ್ಟಿಯಾದದ್ದು, ಒಂದು ಪಂಚಭೂತಗಳ ಸೃಷ್ಟಿಯಾದದ್ದು, ಎರಡು ಥರ. ಗೊತ್ತಾ? ಇವೆರಡರಲ್ಲಿ ಕೂಡ ಸೃಷ್ಟಿಗೆ ಸಮ ಅಂದ್ರೇನು? ತುಲ್ಯ. ಇವೆರಡರಲ್ಲಿಯೂ ಕೂಡ ಸೃಷ್ಟಿಯ ಶ್ರುತಿಗಳು ಏನಾಗಿವೆ? ಸಮ. ಸೃಷ್ಟಿ ಶ್ರುತಿ ತುಲ್ಯ. ಯಾವುದರಲ್ಲಿ? ಇವೆರಡರಲ್ಲಿ. ಯಾವ ಎರಡು? ಭೂತ ಅಭೂತ. ನನು ಗೌಣ ಮುಖ್ಯಯೋ ಶಬ್ದಾರ್ಥ ಪ್ರತಿಪತ್ತಿ ಯುಕ್ತ ನ ಅನ್ಯಥಾ ಸೃಷ್ಟೇ ಅಪ್ರಸಿದ್ಧತ್ವಾತ್. ಆಕ್ಷೇಪ ತಕ್ಕೊಂಡು ಕೊಡ್ತಾನೆ ಸರ್. ನನಗೆ ಅನಿಸ್ತದೆ ನಾವು ಮುಖ್ಯಾರ್ಥದಲ್ಲಿ ಅಭ್ಯಾಸ ಮಾಡಿಬಿಟ್ರೆ ಸಾಕು, ಗೌಣಾರ್ಥದಲ್ಲಿ ಅಭ್ಯಾಸ ಮಾಡೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಜಾಪಾಡ. ಈ ಗೌಣಾರ್ಥ ಇದೆಯಲ್ಲ ತಲೆ ಕೆಡಿಸ್ತದೆ, ಆ ಕಡೆ ಹೋಗೋದೇ ಬೇಡ. ಮುದೇನ್ ಮಾಡೋಣ? ನಾನು ಗೌಣ ಮುಖ್ಯಯೋ ಮುಖ್ಯ ಶಬ್ದಾರ್ಥ ಪ್ರತಿಪತ್ತಿ ಯುಕ್ತ. ನನಗೆ ಹಂಗೆ ಅನ್ನಿಸ್ತದೆ. ಏನನ್ನಿಸ್ತದೆ ನನಗೆ? ಮುಖ್ಯಾರ್ಥದಲ್ಲಿ ನಾವು ಸಮಯವನ್ನು ತೆಗಿಬೇಕು, ವಿನಃ ವೇಸ್ಟ್ ಆಫ್ ಎನರ್ಜಿ. ಯಾವುದ್ರ ಬಗ್ಗೆ? ಗೌಣಾರ್ಥದಲ್ಲಿ ಹೋಗೋದು ಅದು ಕತ್ತಲೆ ಗವಿಯಲ್ಲಿ ಹೋದಂಗೆ ಆಗ್ತದೆ, ಬೇಡ ಬೇಡ. ಅದು ನಾವು ಮುಖ್ಯಾರ್ಥದಲ್ಲಿ ಇರೋಣ. ಹಾಗಲ್ಲಪ್ಪ ತಮ್ಮ, ಶ್ರುತಿಯನ್ನು ಕೊಟ್ಟು ಸ್ವಲ್ಪ ಇರಲಿ ಸ್ವಲ್ಪ ಬೇಡ ಅಂದ್ರೆ ಹೆಂಗೆ? ನೀ ಶ್ರುತಿಯನ್ನ ಪ್ರಮಾಣ ಅಂತ ತಗೊಂಡ ಮೇಲೆ ಒಂದ್ ಕಣ್ಣಿರ್ಲಿ ಒಂದ್ ಕಣ್ಣು ಬೇಡ ಅಂತ ಒಂದಿರು ಸರ್ ಅಂದೇವನ್ ನಾವು? ಎರಡು ಕಣ್ಣಿನ ಫಲ ಒಂದೇ ತಾನೆ? ಎರಡು ಕಣ್ಣಿನ ಫಲ ಒಂದೇ ಆಗಿದ್ರು ಕೂಡ ನಾವು ಒಂದ್ ಕಣ್ಣಿರ್ಲಿ ಒಂದ್ ಕಣ್ಣಿರುವ ಅವಶ್ಯಕತೆ ಇಲ್ಲ ಅಂತ ಯಾರೂ ಹೇಳಿಲ್ಲ. ಯಾವತ್ತಿಂದಾಗ ಒಂದ್ ಕಿಡ್ನಿ ಇರ್ಲಿ ಇನ್ನೊಂದು ಕಿಡ್ನಿ ಬೇಡ, ಒಂದ್ ಕಿವಿ ಇರ್ಲಿ ಒಂದ್ ಕಿವಿ ಬೇಡ, ಸ್ವೀಕಾರ ಮಾಡಬೇಕು, ಎರಡನ್ನು ಜಿಜ್ಞಾಸ ಮಾಡಬೇಕು. ಆದ್ದರಿಂದ ನಿನ್ನ ಅರ್ಥ ಯಾಕೋ ಸರಿ ಆಗೋದಿಲ್ಲ. ನ ಅನ್ಯತಾ ಸೃಷ್ಟಿ ಅಪ್ರಸಿದ್ಧತ್ವಾತ್ ನಿಷ್ಪ್ರಯೋಜನತತ್ವಾಚ್ಚ ನಿಷ್ಪ್ರಯೋಜನತ್ವಾಚ್ಚ ಇತಿ ಅವೋಚಾಮ. ನ ಅನ್ಯತಾ ಸೃಷ್ಟಿ ಅಪ್ರಸಿದ್ಧತ್ವಾತ್, ಎರಡು ಥರದ ಸೃಷ್ಟಿಗಳಂತೂ ಇಲ್ಲ. ಗೌಣಾರ್ಥದ ಸೃಷ್ಟಿ ಬೇರೆ, ಮುಖ್ಯಾರ್ಥದ ಸೃಷ್ಟಿ ಬೇರೆ. ಸೃಷ್ಟಿ ಎರಡವೇನು? ಎರಡು ಸೃಷ್ಟಿ ಅಂತೂ ಇಲ್ಲ. ಇದ್ದಿತ್ತಾದ್ರೆ ಒಂದನ್ನು ಒಂದಕ್ಕೆ ಬಿಟ್ಕೊಳ್ಳೋಣಂತೆ, ಇನ್ನೊಂದನ್ನು ಇನ್ನೊಂದಕ್ಕೆ ಬಿಟ್ಕೊಳ್ಳೋಣಂತೆ. ತಪ್ಪು. ಈಗ ಎರಡು ಇಲ್ಲೇ ಇಲ್ಲದ, ಇರುವುದೊಂದು ಸೃಷ್ಟಿ. ಆ ಒಂದು ಸೃಷ್ಟಿಯನ್ನು ಗೌಣಾರ್ಥದಲ್ಲಾದರೂ ತೋಡ್ರಿ, ಮುಖ್ಯಾರ್ಥದಲ್ಲಾದರೂ ತೋಡ್ರಿ. ಅದಕ್ಕೆ ನಾ ಹೇಳಿದೆ ನಿಮಗೆ, ಮುಖ್ಯಾರ್ಥದಲ್ಲಿ ತೊಗೊಳ, ಗೌಣಾರ್ಥದಲ್ಲಿ ತೊಗೊಂಬೋದು ಬೇಡ. ಬಟ್ ಗೌಣಾರ್ಥದಲ್ಲಿ ಸುತ್ತಿ ಇವೆ ಅಲ್ಲ. ಹೀಗೆ ಅನ್ಯತಾ ಸೃಷ್ಟಿ, ಅನ್ಯತಾ ಸೃಷ್ಟಿ ಅಂದರೆ ಇನ್ನೊಂದು ಸೃಷ್ಟಿ. ಇನ್ನೊಂದು ಸೃಷ್ಟಿ ಅನ್ನೋದು ಇಲ್ಲ. ನಿಷ್ಪ್ರಯೋಜನತ್ವಾಚ್ಚ ಇತಿ ಅವೋಚಾಮ. ನಾವು ಮುಂಚೆ ಈ ವಿಷಯವನ್ನು ಹೇಳಿದ್ದೀವಿ. ಎರಡು ಸೃಷ್ಟಿ ಇತ್ತಂದ್ರೆ ಅದು ನಿಷ್ಪ್ರಯೋಜನ. ಒಂದು ಸೃಷ್ಟಿನ ಇನ್ನೂ ನಾವು ಉಪಯೋಗ ಮಾಡ್ಕೊಳಕ್ ಆಗ್ತಾ ಇಲ್ಲ ಸರಿಯಾಗಿ. ನಾವಿನ್ನೂ ಎಲ್ ಕೆ ಜಿ ಒಳಗಿದ್ದೇವೆ. ಇನ್ನು ಎರಡೆರಡು ಸೃಷ್ಟಿ ಕೊಟ್ರೆ ಏನಾಗ್ತದೆ? ನಿಷ್ಪ್ರಯೋಜನ. ಅದಕ್ಕೆ ಯಾವ ಅರ್ಥನೂ ಇಲ್ಲ. ನಿಷ್ಪ್ರಯೋಜನತ್ವಾಚ್ಚ ಇತಿ ಅವೋಚಾಮ. ಇದನ್ನು ಮೊದಲೇ ಹೇಳಿದ್ದೀವಿ. ಯಾಕಪ್ಪ ನಿಷ್ಪ್ರಯೋಜನ? ಅವಿದ್ಯಾ ವಿಷಯ ಇವ ಸರ್ವ ಗೌಣಿ ಮುಖ್ಯಾಚ ಸೃಷ್ಟಿ ನ ಪರಮಾರ್ಥತಃ. ಈ ಸೃಷ್ಟಿ ಅನ್ನೋದೇ ಬಿಗ್ ಬ್ರಾಕೆಟ್ ಹಾಕಿ ಬಾಕ್ಸ್ ಮಾಡಿ ಇಟ್ಬಿಡ್ರಿ ನೀವು. ಏನು ಇದು? ಅವಿದ್ಯಾ ವಿಷಯ ಮಾಯಾ. ವ್ಯವಹಾರಕ್ಕೆ ತಕ್ಕಂತೆ ನಮ್ಮದೇ ಆದ ಸೃಷ್ಟಿ ವಿಷಯ ಇದು ಅವಿದ್ಯಾ ವಿಷಯವ. ನೀನು ಗೌಣ ಅಂತಾದ್ರೂ ಕರಿ, ಬಹಳ ಚಂದ ಕೇಳ್ರಿ, ನೀ ಗೌಣ ಅಂತಾದ್ರೂ ಕರಿ, ಮುಖ್ಯಾರ್ಥ ಅಂತಾದ್ರೂ ಕರಿ, ಬಟ್ ಇವು ಎರಡು ಏನು? ಎರಡು ಅವಿದ್ಯಾ ವಿಷಯಗಳು. ಹೌದಾ? ಸರ್ವ ಗೌಣಿ ಮುಖ್ಯಾಚ ಸೃಷ್ಟಿ ನ ಪರಮಾರ್ಥತಃ. ಇದರಲ್ಲಿ ಯಾವ ಪಾರಮಾರ್ಥಿಕತೆಯೂ ಇಲ್ಲ. ಹಾ, ನೀನು ಮುಖ್ಯಾರ್ಥದಲ್ಲಿ ತಗೊಂಡು ಪರಬ್ರಹ್ಮನ ಸಿದ್ಧ ಮಾಡ್ತೀಯ? ಇಲ್ಲ. ಬೇಡವಳ ಮುಖ್ಯಾರ್ಥ ಬೇಡ, ಗೌಣಾರ್ಥ ತಗೋತೆ. ಗೌಣಾರ್ಥವು ಗೌಣಾರ್ಥವೇ ಆಗಿದ್ದರಿಂದ ಏನೂ ಸಿದ್ಧ ಮಾಡಲಿ ಬರೋಂಗಿಲ್ಲ. ಸೊ ಪಾರಮಾರ್ಥಿಕ ತತ್ವಕ್ಕೆ ಇದು ಏನು ಉಪಯೋಗ ಇಲ್ಲ. ಅಂದರೆ ನೀನು ಅಂದುಕೊಂಡಂತೆ ಇದನ್ನ ಭಾರಿ ಅಂದರೆ ಉಪಾಯವಾಗಿ ನಾವು ಉಪಯೋಗ ಮಾಡ್ಕೋಬೇಕು. ಗೌಣಾರ್ಥವನ್ನು ಮತ್ತು ಮುಖ್ಯಾರ್ಥವನ್ನು ಎರಡನ್ನು ಕೂಡ ಉಪಾಯವಾಗಿ, ಸೃಷ್ಟಿಯ ವಿಚಾರದ ಗೌಣಾರ್ಥ ಮತ್ತು ಮುಖ್ಯಾರ್ಥ ಶ್ರುತಿಗಳನ್ನು ನಾವು ಉಪಾಯವಾಗಿ ಉಪಯೋಗ ಮಾಡ್ಕೋಬೇಕು. ಏನಕ್ಕೆ ಉಪಯೋಗ ಮಾಡ್ಕೋಬೇಕು? ಬ್ರಹ್ಮಜ್ಞಾನಕ್ಕೆ ಉಪಾಯವಾಗಿ. ಆ ಉಪಾಯನೇ ನಾವು ಹೇಳ್ತಾ ಇರೋದು. ಈಗ ನೀವು ಸ್ವಲ್ಪ ಬಾಯ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೋ. ತಸ್ಮಾತ್ ಶ್ರುತ್ಯಾ ನಿಶ್ಚಿತಂ. ಹಿಂದೆ ಒಂದು ವಾಕ್ಯ ಹೋಯ್ತು. ಸ ಬಾಹ್ಯಾಭ್ಯಂತರ ಹಿ ಅಜಃ ಇತಿ ಶ್ರುತಿ. ಒಳಗೂ ಹೊರಗೂ ಎಲ್ಲೆಲ್ಲಿಯೂ ಕೂಡ ಅದು ಜನ್ಮರಹಿತವಾಗಿದೆ. ಅಜಃ ಜ ಅಂದ್ರೆ ಜನ್ಮ, ಅಜಃ ಅಂದ್ರೆ ಜನ್ಮರಹಿತವಾಗಿದೆ. ಇತಿ ಶ್ರುತಿ, ಶ್ರುತಿ ಮುಂಡುಕ ಸ್ಪಷ್ಟವಾಗಿ ಹೇಳಿದೆ. ತಸ್ಮಾತ್ ಶ್ರುತ್ಯ ನಿಶ್ಚಿತಂ ಯತ್ ಏಕಮೇವ ಅದ್ವಿತೀಯಂ ಅಜಂ ಅಮೃತಂ ಇತಿ ಯುಕ್ತಿ ಯುಕ್ತಂ ಚ ಯುಕ್ತ್ಯಾ ಚ ಸಂಪನ್ನಂ ತದೇವ ಇತಿ ಅವೋಚಾಮ ಪೂರ್ವೈಹಿ ಗ್ರಂಥೈಹಿ ತದೇವ ಶ್ರುತ್ಯರ್ಥಃ ಭವತಿ ನ ಇತರತ್ ಕದಾಚಿದಪಿ. ಒಳಗೂ ಹೊರಗೂ ಎಲ್ಲೆಲ್ಲಿಯೂ ತುಂಬಿಕೊಂಡು ಜನ್ಮರಹಿತವಾಗಿದೆ ಅನ್ನುವ ಮುಂಡಕ ಉಪನಿಷತ್ತಿನ ಶ್ರುತಿ ನೋಡಿ. ಅಲ್ಲಿ ಯಾವುದು ಅನ್ಯಥಾ ಏನನ್ನು ಉಪದೇಶ ಮಾಡಲಿಕ್ಕೆ ಹೋಗಿಲ್ಲ. ಅದು ತಸ್ಮಾತ್ ಶ್ರುತ್ಯಾ ನಿಶ್ಚಿತಂ ಯತ್, ಶ್ರುತಿಯಲ್ಲಿ ಯಾವುದು ಏಕಮೇವ ಅದ್ವಿತೀಯಂ ಬ್ರಹ್ಮ ಅನ್ನುವಂಥದ್ದು ನಿಶ್ಚಿತವಾಗಿದೆಯೋ ಅದು ಅಜಂ ಅಮೃತಂ ಇತಿ ಅನ್ನುವ ಈ ಅರ್ಥವನ್ನೇ ನಾವು ಮುಖ್ಯವಾಗಿ ತಗೋಬೇಕು. ಯುಕ್ತಿ ಯುಕ್ತಂ ಚ ಯುಕ್ತ್ಯಾ ಚ ಸಂಪನ್ನಂ, ಹೌದಾ, ಯುಕ್ತಿ ಸಹಿತವಾದಂತಹ ಶ್ರುತಿ. ಈ ಶ್ರುತಿಯಲ್ಲಿ ಯುಕ್ತಿ ಇದೆ, ಇದನ್ನು ಸಂಪನ್ನ ಹೊಂದಿದೆ. ಏನು ಹೊಂದಿದೆ ಇದು? ಯುಕ್ತಿಯನ್ನು ಹೊಂದಿದೆ. ತದೇವ ಇತಿ ಅವೋಚಾಮ ಪೂರ್ವೈ ಗ್ರಂಥೈ, ಅದನ್ನೇ ಸ್ವೀಕರಿಸಬೇಕು ಅಂತ ಮುಂಚಿತವಾದ ಗ್ರಂಥ ಭಾಗದಲ್ಲಿ ನಾವು ಸ್ಪಷ್ಟೀಕರಿಸಿದ್ದೇವೆ. ಏನಂತ ಸ್ಪಷ್ಟೀಕರಿಸಿದ್ದೇವೆ? ತದೇವ ಶ್ರುತ್ಯರ್ಥ ಭವತಿ ನ ಇತರತ್. ಶ್ರುತಿಯ ಅರ್ಥ ಆ ಪ್ರಾಮುಖ್ಯವಾದಂತಹ ಮುಖ್ಯಾರ್ಥದಲ್ಲಿ ತುಂಬುವುದೇ ಇದೇ ವಿನಃ ಗೌಣಾರ್ಥದಲ್ಲಿ ಕೂಡೋದೇ ಆಗಲಿ ಅಥವಾ ಅಥವಾ ಗೌಣಾರ್ಥ ಗೌಣಾರ್ಥದಲ್ಲೇ ಗೌಣಾರ್ಥದಲ್ಲಿ ಇರೋದೇ ಆಗಲಿ ಅಲ್ಲಿ ಅರ್ಥ ಇಲ್ಲ. ಮುಖ್ಯಾರ್ಥದಲ್ಲಿ ಏನು, ಮುಖ್ಯಾರ್ಥ ಏನು ತೋರಿಸ್ತದೆ? ಏಕಂ ಅದ್ವಿತೀಯಂ ಬ್ರಹ್ಮ, ಅದನ್ನು ಮಾತ್ರ ತೋರಿಸ್ತದೆ. ಆ ಏಕಂ ಅದ್ವಿತೀಯಂ ಬ್ರಹ್ಮ ಅನ್ನುವಂಥದ್ದನ್ನು ನಾವು ಇಟ್ಕೋಬೇಕು. ಬಾಕಿ ಗೌಣಾರ್ಥದಲ್ಲಿ ಸುಮ್ಮನೆ ಕಾಲು ಹರಣ ಮಾಡ್ತಾ ಇದ್ದೀವಿ. ನಿಂದು ವಾದ, ಅವ್ರದ್ದು ವಾದ, ಇದರೊಳಗೆ ಏನೂ ವಾದ ಮಾಡುವಂಥದ್ದು ಏನೂ ಇಲ್ಲ ಇದರೊಳಗೆ. ಮತ್ತೊಂದು ಎಂದಿಗೂ ಶ್ರುತಿ ಅರ್ಥ ಆಗಲಿಕ್ಕೆ ಸಾಧ್ಯವಿಲ್ಲ. ಕಥಂ ಶ್ರುತಿ ನಿಶ್ಚಯ ಇತಿ, ನೀವು ಅಂದುಬಿಟ್ರೆ ಆಗೋಯ್ತಾ? ಇದೇ ಶ್ರುತಿಯ ಅರ್ಥ, ಶ್ರುತಿಯ ನಿಶ್ಚಿತ ಅರ್ಥವು ಇದೆ ಅಂತ ನೀವು ಅಂದುಬಿಟ್ರಿ, ಅದು ಆಗೋಯ್ತಾ? ಏನು ಕಥಂ ಶ್ರುತಿಯ ನಿಶ್ಚಿತ ಅರ್ಥ ಇದರಲ್ಲೇ ಇದೆ ಅಂತ ಹೇಗೆ ನಾವು ಹೇಳಲಿಕ್ಕೆ ಸಾಧ್ಯ? ನೇಹ ನಾನೇತಿ ಚಾಮ್ ನಾಯಾದಿ, ಏ ನೇಹ ನಾನೇತಿ ಚಾಮ್ ನಾಯಾದಿ ಇಂದ್ರೋ ಮಾಯಾಭಿರಿತ್ಯಪಿ ಅಜಾಯಮಾನೋ ಬಹುಧಾ ಮಾಯಯಾ ಜಾಯತೇತು ಸಹ. ನೇಹ ನಾನೇತಿ ಚಾಮ್ ನಾಯಾದಿ ಇಂದ್ರೋ ಮಾಯಾಭಿರಿತ್ಯಪಿ ಅಜಾಯಮಾನೋ ಬಹುಧಾ ಮಾಯಯಾ ಜಾಯತೇತು ಸಹ. ಯಾ ಚಾಮ್ನಾ ಯಾತ್ ಭಾಷ್ಯದಲ್ಲಿ ಏನು ಬರ್ತದೆ ನೋಡಿದ್ರೆ ಇಂದ್ರ ಕರಿ ಕರೆಕ್ಟ್ ಆಗಿದೆ. ಚಾಮ್ನಾ ಯಾತ್ ಅಲ್ಲ, ಭಾಷೆದಲ್ಲಿ ಬಂದಿರ್ಬೇಕಲ್ಲ, ಬಂದು ನೋಡ್ರಿ ಅಂತ. ಚ ಚಲತು ಇಂದ್ರಿಯ ಪ್ರಜ್ಞಾಯ ಅವಿದ್ಯಾ ಮುಕ್ತಮಾಯ ಅಸ್ತಿ ಚ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ಆಮ್ನಾಯಃ ದ್ವೈತಭಾವ ಪ್ರತಿಷೇಧಾರ್ಥಃ ತಸ್ಮಾತ್ ಆತ್ಮ ಏಕತ್ವ ಪ್ರತಿಪತ್ತಿ ಅರ್ಥ ಕಲ್ಪಿತ ಆತ್ಮ ಏಕತ್ವ ಪ್ರತಿಪತ್ತಿ ಅರ್ಥ ಕಲ್ಪಿತ ಸೃಷ್ಟಿ ಅಭೂತೈವ ಪ್ರಾಣ ಸಂವಾದವತ್ ಇಂದ್ರ ಮಾಯಾಭಿ ಇತಿ ಅಭೂತಾರ್ಥ ಪ್ರತಿಪಾದಕೇನ ಮಾಯಾ ಶಬ್ದೇನ ಉಪದೇಶ. ಅದಕ್ಕೆ ಕರೆಕ್ಟ್ ಬಿಡಿ, ಅದು ಆಮ್ನಾಯಾತ್ ಪಂಚಮೇ ನೇಹ ನಾನಾ ಇತಿ ಚ ಆಮ್ನಾಯಾತ್. ಶುದ್ಧಿಗಳಲ್ಲಿ ಪ್ರಮಾಣಗಳಲ್ಲಿ ಆಮ್ನಾಯ ಅಂದ್ರೆ ಪ್ರಮಾಣ. ಆಮ್ನಾಯಾತ್ ಇಂದ್ರ ಮಾಯಾಭಿ ಬೇರೆ ಬೇರೆ ಎನ್ನುವುದು ಸೃಷ್ಟಿಯಲ್ಲಿ ಇಲ್ಲ ಅನ್ನುವ ಮಾತನ್ನ ಶ್ರುತಿಯಲ್ಲಿ ಇದೆ. ನಾವು ಮೊದಲೇ ವಿಷಯವನ್ನು ಹೇಳಿದ್ದೇವೆ. ಇಂದ್ರನು ಮಾಯೆಯಿಂದಾಗಿ ಅನೇಕವಾಗಿ ತೋರ್ತಾ ಇದ್ದಾನೆ. ಇಂದ್ರ ಮಾಯಾಭಿ ಇತ್ಯಪಿ ಅನ್ನುವುದನ್ನು ಶಾಸ್ತ್ರವು ಹೇಳಿದೆ. ತಾತ್ಪರ್ಯ ಏನು? ಹುಟ್ಟದೇ ಇರುವುದಕ್ಕೆ ಹುಟ್ಟು ಇದೆ ಅಂತ ತೋರಿಸಿದಂಗೆ ಆಯಿತೋ ಇಲ್ಲೋ? ಇದೆಲ್ಲವೂ ಕೂಡ ಮಾಯೆಯ ಹುಟ್ಟು ಅನ್ನುವಂಥದ್ದನ್ನು ನಾವಿನ್ನು ಹೇಳ್ತಾ ಇದ್ದೇವೆ. ಹುಟ್ಟದೇ ಇರುವಂತಹ ತತ್ವ ಹುಟ್ಟಿದಂತೆ ಆಯಿತೋ ಇಲ್ಲೋ ಈಗ ತಂದದ್ದಾದರೆ ಆ ಹುಟ್ಟು ಮಾಯಿಕ. ಇನ್ಫ್ಯಾಕ್ಟ್ ತೈತ್ರಿಯ ಶ್ರುತಿಯೊಳಗೆ ಬಹುಶ್ಯಾಂ ಪ್ರಜಾ ಏತಿ ಅನ್ನುವುದು ಕೂಡ ಅದು ಮಾಯಾ ಮಾಯಾ ಸೃಷ್ಟಿ ಮಾಯೆಯ ಮಾಯೆಯ ಜಾಯತಿ ಎಂದು ಸಹ ಅಜಾಯಮಾನ ಹುಟ್ಟದೇ ಇದ್ದಾಗ್ಯೂ ಕೂಡ ಅವನು ಮಾಯೆಯಿಂದ ಹುಟ್ಟಿದಂತೆ ತೋರ್ತಾ ಇದ್ದಾನೆ. ಅನೇಕ ಪ್ರಕಾರವಾಗಿ ತೋರ್ತಾ ಇದ್ದಾನೆ. ಭಾಷ್ಯ 172 ಯದಿ ಭೂತತ ಏವ ಸೃಷ್ಟಿ ಸ್ಯಾತ್ ತತಃ ಸತ್ಯಮೇವ ನಾನಾ ವಸ್ತು ಇತಿ ತತ್ ಅಭಾವ ಪ್ರದರ್ಶನಾರ್ಥಂ ಆಮ್ನಾಯಃ ನ ಸ್ಯಾತ್ ಅಸ್ತಿ ಚ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ರಾಮ್ನಯಃ ಆಮ್ನಾಯಃ ನೇಹ ನಾನಾಸ್ತಿ ಕಿಂಚನ ಇತ್ಯಾದಿ ರಾಮ್ನಾಯಃ ದ್ವೈತ ಭಾವ ಪ್ರತಿಷೇಧ ಅರ್ಥಃ. ಇವಷ್ಟು ಏನು ಜಿಜ್ಞಾಸೆಗಳಿವೆಯೋ ಈ ಜಿಜ್ಞಾಸೆಗಳು ದ್ವೈತ ಭಾವವನ್ನು ಪ್ರತಿಷೇಧ ಮಾಡ್ತವೆ ಮತ್ತು ಉಪಾಯವಾಗಿ ಅದ್ವೈತದಲ್ಲಿ ತಂದು ನಿಲ್ಲಿಸ್ತವೆ. ಅದಕ್ಕಾಗಿ ಈ ಶ್ರುತಿಗಳಿವೆ. ಓಕೆ. ಓಂ ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.